ತೊಡಗಿಸಿಕೊಂಡು ಬಹಳ ದೊಡ್ಡ ಸಾಧನೆಯನ್ನ ಮಾಡಿರುವವರನ್ನು ಕೂಡ ಮಾಧ್ಯಮ ಗುರುತಿಸಬೇಕಾದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ರೇಡಿಯೋ ರೈತ ದಿನಾಚರಣೆಯ ಸಂದರ್ಭದಲ್ಲಿ ಕೆಲವರನ್ನು ಮಾತ್ರ ನಾವು ಇಲ್ಲಿ ಪ್ರಾತಿನಿಧಿಕವಾಗಿ ಕರೆದು ಗೌರವಿಸ್ತಾ ಇದ್ದೇವೆ. ಕೊಡಗಿನಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ನೂರಾರು ಸಹಸ್ರಾರು ಮಂದಿ, ಯಾಕಂದ್ರೆ ಪ್ರಧಾನವಾಗಿ ಕೃಷಿ ಭೂಮಿ ಇದು, ಕೃಷಿಕರಿದ್ದಾರೆ. ಇವತ್ತು ಕೆಲವರನ್ನು ಮಾತ್ರ ಸಾಂಕೇತಿಕವಾಗಿ ಗೌರವಿಸುವಂತಹ ಕೆಲಸವನ್ನ ಮಾಧ್ಯಮ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ತಾವೆಲ್ಲ ಬಂದಿದ್ದೀವಿ. ಅತಿಥಿಗಳು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ವಿಜಯ್ ಅಂಗಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ನೇಹಿತರೆ, ರೈತ ಬಾಂಧವರೇ, 2003 ಫೆಬ್ರವರಿ 15 ತಾರೀಕಿನಂದು ಕರ್ನಾಟಕದ ಹಾಸನ ಆಕಾಶವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಶುರುವಾಯಿತು. ಆಗ ಸಂಜೆ 5-6 ಗಂಟೆ ಮಧ್ಯದಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ವು. ನಂತರ ನಮ್ಮ ಕೋರಿಕೆಯನ್ನ ಗಮನಿಸಿಕೊಂಡು ಪ್ರಸಾರ ಸಚಿವಾಲಯ 6:50 ಅಥವಾ 7 ಗಂಟೆ ನಂತರ ಪ್ರಸಾರ ಮಾಡಬಹುದು ಅಂತ ಅನ್ಕೊಂಡು ಮಾರ್ಗದರ್ಶನ ಮಾಡಿತು. ಇವತ್ತು ದೇಶದ 96 ಆಕಾಶವಾಣಿ ಕೇಂದ್ರಗಳಿಂದ ಕಿಸಾನ್ ವಾಣಿ ಅನ್ನುವ ಹೆಸರಿನಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗ್ತವೆ. ರೈತರಿಗೆ ರೇಡಿಯೋ ಬಹಳಷ್ಟು ಸಹಾಯಕ್ಕೆ ಬಂದಿದೆ, ಮಾರ್ಗದರ್ಶನ ಮಾಡಿದೆ. ಪ್ರತಿನಿತ್ಯ ಎಷ್ಟೋ ಜನ ಕೃಷಿ ಕಾರ್ಯಕ್ರಮಗಳನ್ನು ತಪ್ಪದೆ ಆಲಿಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಹಾಸನ ಆಕಾಶವಾಣಿಯಿಂದ ಶ್ರೋತೃ ಸಂಶೋಧನಾ ವಿಭಾಗದ ವತಿಯಿಂದ ಒಂದು ಅಧ್ಯಯನ ಮಾಡಿ ವರದಿಯನ್ನ ನಮ್ಮ ಸಚಿವಾಲಯಕ್ಕೆ ಕಳಿಸಿಕೊಡಲಾಗಿತ್ತು. ಅದು ವಾರ್ಷಿಕ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಿಟ್ಟಿಸಿಕೊಂಡಿತು. ಎಫೆಕ್ಟಿವ್ನೆಸ್ ಆಫ್ ಫಾರ್ಮ್ ಬ್ರಾಡ್ಕಾಸ್ಟ್, ಅಂದ್ರೆ ಕೃಷಿ ಕಾರ್ಯಕ್ರಮಗಳ ಪರಿಣಾಮ ಹೇಗಾಗಿದೆ ಅನ್ನೋದನ್ನ ಇಲ್ಲಿ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ರೈತರು ಕೃಷಿ ಕಾರ್ಯಕ್ರಮಗಳನ್ನು ಆಲಿಸಿಕೊಂಡು ಹೇಗೆ ಉಪಯೋಗಗಳನ್ನು ಮಾಡಿಕೊಂಡಿದ್ದಾರೆ, ಅದರ ಪರಿಣಾಮ ಹೇಗಾಗಿದೆ ಅಂತ ಅನ್ನೋದನ್ನ ತಿಳಿದುಕೊಂಡು ಈ ಸಮೀಕ್ಷಾ ವರದಿಯಲ್ಲಿ ವಿಚಾರಗಳನ್ನು ಅಳವಡಿಸಲಾಗಿತ್ತು. ಅದರ ಆಧಾರದ ಮೇಲೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಇವತ್ತು ದೇಶದ 96 ಆಕಾಶವಾಣಿ ಕೇಂದ್ರಗಳಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಿಕ್ಕೆ ಹಣವನ್ನ ಒದಗಿಸ್ತಾ ಇದೆ. ಇವತ್ತು ಕೊಡಗಿನಲ್ಲಿ ರೇಡಿಯೋವನ್ನ ಬಹಳಷ್ಟು ಜನ ಕೇಳ್ತಿದ್ದಾರೆ, ಕೃಷಿ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟು ಆಲಿಸೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಧಕ ರೈತರಾದ ಮರಗೋಡು ಗ್ರಾಮದ ಶ್ರೀಮತಿ ಕಟ್ಟೆಮನೆ ಪ್ರೇಮ ಗಣೇಶ್, ಮೂರ್ನಾಡಿನ ಬಡುವೊಂಡ ಬೆಳ್ಯಪ್ಪ ಮುತ್ತಪ್ಪ, ಹಂಡ್ಲಿಯ ಹೆಚ್ವಿ ಪ್ರದೀಪ್ ಕುಮಾರ್, ಪಾಲೂರಿನ ಸೂದನ ಪಿ ಲೋಕೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಕಟ್ಟೆಮನೆ ಪ್ರೇಮ ಗಣೇಶ್ ಅವರು ಮಾತನಾಡಿದ್ದು ಹೀಗೆ. ಇಂದಿನ ಈ ಅಮೋಘ ವೇದಿಕೆ ನಮಗೆ ಎಷ್ಟು ಸಂತೋಷ ಕೊಡ್ತದೆ ಅಂದ್ರೆ, ಇವತ್ತಿನ ನನ್ನ ಸನ್ಮಾನ ನಮ್ಮ ದೇಶದ ಮಹಿಳೆಯರಿಗೆ ಕೊಟ್ಟ ಒಂದು ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆಕಾಶವಾಣಿಯು ಎಲ್ಲರ ಮನೆ ಬಾಗಿಲನ್ನು ತಟ್ಟಿ ಪ್ರತಿಯೊಬ್ಬರಿಗೂ ಒಂದು ಸದಾವಕಾಶ ಕೊಟ್ಟು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಮಾಡುತ್ತದೆ. ಪ್ರತಿಯೊಂದು ಮಹಿಳೆಯು ಮನೆಯಲ್ಲಿ ಕೂತ್ಕೊಳ್ಳದೆ ಈಗ ಎಲ್ಲರೂ ನೇಗಿಲು ಹಿಡಿದು ಉಳುವ ತನಕ ಹೋಗಿದ್ದಾರೆ. ಎಲ್ಲರೂ ಈ ನಮ್ಮ ದೇಶದ ಅಭಿವೃದ್ಧಿಯ ಬೆನ್ನೆಲುಬು ಆಗಿ ತನ್ನ ಮನೆಯವರೊಂದಿಗೆ ಸೇರಿ ಅಭಿವೃದ್ಧಿ ಪಡಿಸಲು ಸಹಕಾರಿಯಾಗುತ್ತಾರೆ. ಆಕಾಶವಾಣಿಯು ನಮ್ಮಲ್ಲಿ ಏನು ಗೊತ್ತಿಲ್ಲ ಅದನ್ನ ಪ್ರತಿಯೊಬ್ಬರಿಗೂ ತಿಳಿಸುವಲ್ಲಿ ಸಹಕಾರಿಯಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಯಾವುದನ್ನು ಕಂಪ್ಲೀಟ್ ಗೊತ್ತಿದೆ ಅನ್ನಕ್ಕಾಗದಿಲ್ಲ. ಒಬ್ಬರಿಂದ ನಾವು ತಿಳ್ಕೊಂಡು ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯಲು ಅವಕಾಶ ಆಗುತ್ತದೆ. ದೇಶದಲ್ಲಿ ಏನು ಆಗುಹೋಗುಗಳನ್ನ ಅರ್ಥ ಮಾಡ್ಕೊಳ್ಬಹುದು. ಆಕಾಶವಾಣಿಯ ಪ್ರತಿಯೊಂದು ಸಂದರ್ಶನವೂ ಆಗ್ಲಿ, ಇನ್ನಿತರ ಕಾರ್ಯಕ್ರಮಗಳು ನಮ್ಗೆ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ಪ್ರತಿಯೊಂದು ಮಹಿಳೆಯು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ ಅನುಕೂಲ ಆಗುತ್ತದೆ. ನಾನು ನನ್ನ ಮನೆಯಲ್ಲಿ 40 ವರ್ಷದಿಂದ ದುಡ್ದಿದ್ದೇನೆ. ನನ್ನ ಇಂಪ್ರೂವ್ಮೆಂಟ್ ನನ್ನ ಕಷ್ಟಪಟ್ಟು ದುಡ್ದದ್ರಿಂದ ಆಗಿಲ್ಲ ಅಂತ ಹೇಳಕ್ ಆಗಲ್ಲ. 0 ನಾವು ಮೇಲೆ ಬಂದಿದ್ದೇವೆ. ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಈಗ 2 ಇಂಜಿನಿಯರ್ ಓದಿ ಕೆಲಸದಲ್ಲಿ ಇದ್ದಾರೆ. ಸೊಸೆಯಂದಿರು ಅಷ್ಟೇ ಇಂಜಿನಿಯರ್ ಓದಿದ್ದಾರೆ. ತೋಟ ಕೆಲಸದಲ್ಲಿ ಅದನ್ನ ಅವಮಾನ ಎನ್ನುವುದು ನಾವು ಯಾರು ಯೋಚನೆ ಮಾಡಬಾರ್ದು. ಎಷ್ಟು ಓದಿದವನು ಕೂಡ ನಾವು ನಮ್ಮ ಜಮೀನಲ್ಲಿ ನಾವು ಅದನ್ನ ಇಂಪ್ರೂವ್ ಮಾಡಿಕೊಂಡ್ರೆ ರಿಟರ್ನ್ ಖಂಡಿತ ಉಂಟು. ಯಾರು ಹಾಳಾಗ್ಲಿಲ್ಲ ರೈತರಿಗೆ, ಇವತ್ತಲ್ಲ ನಾಳೆ ಅದು ಅಭಿವೃದ್ಧಿ ಉಂಟೇ ಉಂಟು. ದುಡಿದ್ರೆ ಹಾಳಾಗೋದೇ ಇಲ್ಲ. ಆದ್ರೆ ದುಡಿಮೆಯಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಬೇಕು. ಯಾವತ್ತು ನಾವು ಅದನ್ನ ಬಿಡ್ಲೇಬಾರ್ದು, ದುಡಿಲೇಬೇಕು. ದುಡಿತಾ ದುಡಿತಾನೇ ಇರಬೇಕು. ಮನೆಯಲ್ಲಿ ಯಾವ ತೊಂದರೆಯೂ ಆಗಲ್ಲ. ನಾವು ನೋ ಒನ್ ಟು ಆಸ್ಕ್ ನೋ ಒನ್ ಟು ಟೆಲ್ ಅಂತ ಹೇಳ್ತಾರೆ. ನಾವು ರೈತರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನಾವು ಯಾವಾಗ ಬೇಕಾದ್ರು ರಜೆ ತಗೊಳ್ಬಹುದು. ಆದ್ರೆ ನಮ್ಮ ದೇಶದಲ್ಲಿ ರೈತ ಬೆನ್ನೆಲುಬು ಅಂತ ಹೇಳ್ತಾನೆ ಹೊರತು ಆದ್ರೆ ನಮ್ಗೆ ಸರಿಯಾದ ಸಪೋರ್ಟ್ ಮಾತ್ರ ಖಂಡಿತ ಇಲ್ಲ. ಆ ಸಪೋರ್ಟ್ ಸ್ವಲ್ಪ ನಮ್ಗೆ ಜಾಸ್ತಿ ಸಿಕ್ಕಿದ್ರೆ ಪ್ರತಿಯೊಬ್ಬರಿಗೂ ನಾವು ಅದು ದುಡಿಯುವ ಮನಸ್ಸು ಬರುತ್ತೆ. ಕೆಲವ್ರು ಹೇಳ್ತಾರೆ ಅಷ್ಟು ಆಗೋದಿಲ್ಲ, ನಾವೆಲ್ಲ ಸಿಟಿಗೆ ಹೋಗಿ ಸೆಟ್ಲ್ ಆಗುವ ಅಂತ. ಬಟ್ ಹಳ್ಳಿಲಿ ಸಿಗುವಂತ ನೆಮ್ಮದಿ ನಮ್ಗೆ ಖಂಡಿತ ಸಿಟಿಯಲ್ಲಿ ಸಿಗೋದಿಲ್ಲ. ಆಕಾಶವಾಣಿ ಎಲ್ಲರ ಇದನ್ನ ನಾವು ಬಿತ್ತರಗೊಂಡು ನಮ್ಗೆ ಏನೇನು ಬೇಕು ಕಾರ್ಯಕ್ರಮ ಅಂತದೆಲ್ಲ ಮಾಡ್ತಾ ಹೋಗ್ತಾ ಇದೆ. ಅದರಿಂದ ನಾವು ಆಕಾಶವಾಣಿಗೆ ತುಂಬುರುದೇವದ ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೇನೆ. ಇಂದಿನ ವೇದಿಕೆಯಲ್ಲಿ ನಮ್ಮನ್ನು ಗುರುತಿಸಿ ನಮ್ಗೆ ಎರಡು ಮಾತಾಡಲು ಅವಕಾಶ ಕೊಟ್ಟ ಆಕಾಶವಾಣಿ ಹಿರಿಯರಾದ ಡಾಕ್ಟರ್ ವಿಜಯಂಗಡಿಯವರಿಗೂ, ಸಿಬ್ಬಂದಿ ವರ್ಗದವರಿಗೂ, ಸರ್ವರಿಗೂ ನನ್ನ ವಂದನೆಗಳನ್ನು ಹೇಳುತ್ತಿದ್ದೇನೆ. ಹಂಡ್ಲಿಯ ಹೆಚ್ ವಿ ಪ್ರದೀಪ್ ಕುಮಾರ್ ಅವರ ಮಾತುಗಳಿವು. ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ನಮ್ಮ ಪೇರೆಂಟ್ಸ್ ನನ್ನ ಬೆನ್ನೆಲುಬು, ಅವ್ರ ಸಪೋರ್ಟ್ ಇಲ್ಲದೆ ನಾನು ಈ ಮಟ್ಟಕ್ಕೆ ಬರಕ್ ಸಾಧ್ಯತೆ ಇಲ್ಲ. ಈಗಿನ ಜನರೇಷನ್ ಸಾಮಾನ್ಯ ಯಾರು ಸಾಮಾನ್ಯ ಹಳ್ಳಿಗೆ ಬರಕ್ ಒಪ್ಕೊಳ್ಳೋದಿಲ್ಲ. ಯಾರು ಕೇಳೋದು ಸಿಟಿಲಿ, ಬೆಂಗಳೂರು ಆಗಿರ್ಬೋದು ಅಥವಾ ಈಗಂತೂ ಅಬ್ರಾಡ್ ಜಾಸ್ತಿ ಇರಕ್ಕೆ ಇಷ್ಟಪಡ್ತಾರೆ. ಹಳ್ಳಿಗೆ ಬಂದು ಫಾದರ್, ಗ್ರ್ಯಾಂಡ್ ಫಾದರ್ ಅಥವಾ ಫೋರ್ ಫಾದರ್ಸ್ ಏನೇ ಇದೊಂದು ಅಗ್ರಿಕಲ್ಚರ್ ತೋಟ ಆಗಿರ್ಬೋದು ಅಥವಾ ಏನ ಕೃಷಿ ಭೂಮಿ ಇರ್ಬೋದು, ಅದಕ್ಕೆ ಅವರು ಇದು ಬಂದು ಸಪೋರ್ಟ್ ಮಾಡೋದಿಲ್ಲ. ಜಾಯ್ ಲೈಫ್ ಅವ್ರಿಗೆ ಹೆಂಗಂದ್ರೆ ಈಗ ವೀಕೆಂಡ್ ತರ ಇರ್ಬೇಕು, ಅವರು ತೋಟ ಸಮೇತ ಇರಬೇಕು ಮತ್ತೆ ಕೆಲಸ ಬೆಂಗಳೂರಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ಇರಬೇಕು. ಯಾರು ಸಮೇತ ಈಗಿನ ಜನರೇಷನ್ ಇಷ್ಟಪಡಕ್ ಬರೋದಿಲ್ಲ ಸಾಮಾನ್ಯ. ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಕಷ್ಟ ಜೀವನ, ಮತ್ತೆ ಸಸ್ಟೈನಬಿಲಿಟಿ ತುಂಬಾ ಕಷ್ಟ. ನನ್ನ ಅಭಿಪ್ರಾಯ ಏನಂತಂದ್ರೆ ಅಗ್ರಿಕಲ್ಚರ್ ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿದ್ರೆ ಇನ್ನು ಇಳುವರಿ ಜಾಸ್ತಿ ಬೆಳಿಬಹುದು. ಒಂದೇ ಕ್ರಾಪ್ ನಾವೇ ಡಿಪೆಂಡ್ ಆಗಿ ಆ ಕ್ರಾಪ್ ಅಲ್ಲಿ ನಾವು ಅಕಸ್ಮಾತ್ ಇದ್ದಿಲ್ಲ ಅಂದ್ರೆ ಏನಪ್ಪ ರೇಟ್ ಬರ್ಲಿಲ್ಲ ಅಥವಾ ಬೇರೆ ಫೈನಾನ್ಷಿಯಲಿ ಇದಾದ್ರೆ, ಈ ಮಿಕ್ಸ್ಡ್ ಕ್ರಾಪಿಂಗ್ ಆದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಈಗ ನಮ್ದು ಕಾಫಿ ಇದೆ ಮತ್ತೆ ಅಡಿಕೆ ಇದೆ ಮತ್ತೆ ತಾಳೆ ಬಾಳೆ ಮತ್ತೆ ಇದು ಮಾವು ತೆಂಗು ಸಪೋರ್ಟ್ ಎಲ್ಲ ಇದಾವೆ. ಮೇನ್ ಅಗ್ರಿಕಲ್ಚರ್ ಅಲ್ಲಿ ಇದು ಎಲ್ಲಾ ಕಡೆ ನೋಡಿ ಹಂಗೆ ಇಲ್ಲಿ ಕಾಫಿ ಬೆಲ್ಟ್ ಏರಿಯಾ, ಕಾಫಿ ಮತ್ತೆ ಅಡಿಕೆ ಎಲ್ಲ ಇದು ಆನ್ಯುವಲ್ ಇನ್ಕಮ್. ನಮ್ಗೆ ರೈತರಿಗೆ ಈ ತಾಳೆ ಆಗಿರ್ಬೋದು ಈ ಬಾಳೆ ಏನಾರ ಹಾಕೊಂಡ್ರೆ ವೀಕ್ಲಿ ಇದು ವೀಕ್ಲಿ ಪೇಮೆಂಟ್ಸ್ ಭಾರಿ ಹೆಲ್ಪ್ ಆಗುತ್ತೆ. ಮತ್ತೆ ಕೈಯಲ್ಲಿ ದುಡ್ಡು ಡೊಟೇಷನ್ ಆಗುತ್ತೆ, ಆನ್ಯುವಲ್ ಕ್ರಾಪ್ ಮೇಲೆ ಡಿಪೆಂಡ್ ಆಗೋದು ತುಂಬಾ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಂದ್ರೆ ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿ ಸ್ವಲ್ಪ ಸಸ್ಟೈನಬಿಲಿಟಿ ಆಗುತ್ತೆ ಮತ್ತೆ ಸ್ವಲ್ಪ ದುಡ್ಡು ಕೈಯಲ್ಲಿ ಚಲಾವಣೆ ಆಗುತ್ತೆ. ಈಗ ನಮ್ದು ತಾಳೆ ಉಂಟು, ಎವ್ರಿ 15 ಡೇಸ್ ಒಂದ್ಸತಿ ಕಟಾವು, ಎವ್ರಿ 15 ದಿನ ಒಂದ್ಸತಿ ನಾವು ದುಡ್ಡು ನೋಡ್ತೀವಿ. ಆ ತರ ನಾವೇ ಮಾಡಿಫೈ ಆಗಿ ಮೆಕನೈಸೇಷನ್ ಮೇನ್ ತಂದ್ಕೊಂಡ್ರೆ ಸ್ವಲ್ಪ ಸಸ್ಟೈನಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹಿರಿಯರ್ ಮಾರ್ಗದರ್ಶನ ಬಿಟ್ಟು ನಾವೇ ಸ್ವಂತ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಿರಿಯರ್ ಮಾರ್ಗದರ್ಶನ ಬೇಕು, ಹೊಸ ಹೊಸ ಮೆಥಡ್ಸ್ ನಾವು ಫಾಲೋ ಮಾಡಬೇಕು. ಮತ್ತೆ ಎಲ್ಲಾ ರೈತ ಸಮೇತ ಸೈಂಟಿಸ್ಟ್ಗಳೇ, ಯಾರು ಮೇಲೆ ಕೇಳಿಲ್ಲ. ನನ್ನ ಪ್ರಕಾರ ಎಲ್ಲರೂ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಷ್ಟ ಹೇಳಿ ನಿಮ್ಗೆ ಎಲ್ಲ ನನ್ನ ಮಾತು ಕೇಳಿಕ್ಕೆ ಧನ್ಯವಾದಗಳು. ಕಗ್ಗೋಡ್ಲು ಗ್ರಾಮದ ಮನ್ರೀರ ನಾಣಯ್ಯ ಅವರು ಮಾತನಾಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ನಾನು ಶಾಲೆ ಬಹಳ ಬೇಗ ಮುಗಿಸಿದ್ದೇನೆ. ಮುಗಿಸಿ ಸೀದಾ ವ್ಯವಸಾಯಕ್ಕೆ ಹೋದೆ. ಹೋಗಿ ಅಲ್ಲಿಂದ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದೆ. ಅದು ಬಹಳ ಸಂತೋಷದ ವಿಷಯ. ನನ್ನ ಹೊಗಳಿಕೆ ಮಾತಲ್ಲ ಇದು. ಆದರೆ ಆ ಒಂದು ಫಲದಿಂದ ಇವತ್ತು ಸಾಕಷ್ಟು ಆಸ್ತಿ ಪಾಸ್ತಿ ಅದೇನೇನು ಬದುಕು ಬಾಳು ಬೇಕು ಅದನ್ನೆಲ್ಲ ಮಾಡಿದ್ದೇನೆ. ಮಗನು ಸಹಕರಿಸ್ತಿದ್ದಾನೆ. ಹಾಗೆ ತಾಲೂಕು ಮಟ್ಟದಲ್ಲಿಯೂ ಸಹ ಪ್ರಶಸ್ತಿಗಳನ್ನು ತಗೊಂಡಿದ್ದೇನೆ. ಮತ್ತೆ ಇತರ ಕ್ಷೇತ್ರಗಳಲ್ಲಿಯೂ ಸಹ ನನಗೆ ಪ್ರಶಸ್ತಿಗಳು ಸಿಕ್ಕಿದೆ. ಬಹಳ ಹೆಮ್ಮೆ ವಿಷಯ. ಆಕಾಶವಾಣಿ ಕೇಳೋದು ಸಹ ಬಹಳ ಖುಷಿಯಾಗುತ್ತೆ. ಎಷ್ಟು ನೋವಿದ್ರು ಮರೀತದೆ, ತುಂಬ ಹಿತವಾಗಿ ಕೇಳ್ತದೆ. ಏನು ಕಲ್ತಿದ್ದೇನೆ ವ್ಯವಸಾಯದಲ್ಲಿ, ಅದಕ್ಕಿಂತ ಎಷ್ಟು ಈ ಆಕಾಶವಾಣಿಯಲ್ಲಿ ಕೃಷಿ ರಂಗದ ಬಗ್ಗೆ ಹೇಳಿದಾಗ ನನಗೆ ಬಹಳ ಮನವರಿಕೆ ಆಗ್ತದೆ. ಇದು ನನಗೆ ತುಂಬಾ ಸಹಾಯ ಆಗಿದೆ. ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಬಿಸಿ ಸತೀಶ್ ಅವರು ರೈತರಿಗೆ ಮಾರುಕಟ್ಟೆ ವಿಚಾರ ಕುರಿತು ಸಲಹೆ ನೀಡಿದರು. ಮೇಜರ್ ಕಾಸ್ ಆಫ್ ಡೆತ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಇಂದ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ನಮ್ಮ ಜೀವನ ಶೈಲಿ ಪ್ಲಸ್ ಆಹಾರ, ಇದರಿಂದ ಕ್ಯಾನ್ಸರ್ ಆಲ್ಮೋಸ್ಟ್ 40-45 ವರ್ಷ ಆದ್ಮೇಲೆ ಬಹಳ ಜನರಿಗೆ ನೀವು ಕಾಸ್ ಆಫ್ ಡೆತ್ ಕೇಳ್ತಾ ಹೋದ್ರೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ನಾವೆಲ್ಲ ಸಣ್ಣವರಿದ್ದಾಗ ಫಿಲ್ಮ್ ನಲ್ಲಿ ಬ್ಲಡ್ ಕ್ಯಾನ್ಸರ್ ಬಂತು ಅಂತಂದ್ರೆ ಅದೊಂದೇ ನಮಗೆ ಗೊತ್ತಿದೆ, ಕ್ಯಾನ್ಸರ್ ಅಂತ ಹೇಳಿ. ಈಗ ನಮ್ಮ ದೇಹದಲ್ಲಿ ಎಷ್ಟು ಅಂಗಗಳಿದೆ ಆ ಎಲ್ಲಾ ಅಂಗಗಳಿಗೂ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಇಸ್ ನಥಿಂಗ್ ಬಟ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಸೆಲ್ಸ್. ಅದಕ್ಕೆ ಕಾರಣಗಳು ಇಂಥದೇ ನಿರ್ದಿಷ್ಟ ಅಂತ ಇಲ್ಲದೆ ಇದ್ರು ನಮ್ದು ಲೈಫ್ ಸ್ಟೈಲ್, ಎಕ್ಸಸೈಸ್ ಇಲ್ಲದೆ ಇರೋದು, ಧೂಮಪಾನ, ಮದ್ಯಪಾನ, ಇದೆಲ್ಲದ್ರ ಜೊತೆಗೆ ಮೇನ್ ಕಾಸ್ ಅಂತ ಹೇಳಿದ್ರೆ ಊಟದ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ, ನಾವ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಹೋಟ್ಲಿಂದ ತರಿಸಬೇಕಾದ್ರೆ ಸೋಡಿಯಂ ಮಾನೋಗ್ಲುಟಮೇಟ್ ಅಂತ ಹೇಳಿ ಅಜಿನೋಮೊಟೊ ಅಂತ ಹೇಳ್ತಾರಲ್ಲ ಹಾಕ್ತಾರೆ. ನೀವು ಬೆಂಗಳೂರು ಮೈಸೂರಿನಲ್ಲಿ ಯಾವುದೇ ಹೋಟ್ಲಿಗೆ ಹೋಗ್ಲಿ ಅಲ್ಲಿ ಇಡ್ಲಿ ಸಾಂಬಾರ್, ಸಾಂಬಾರ್ ಬಹಳ ಟೇಸ್ಟ್ ಆಗಿರುತ್ತೆ, ಚಟ್ನಿ ನಂಬರ್ ಒನ್ ಟೇಸ್ಟ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಅದೇ ಸಾಂಬಾರ್ ಅನ್ನ ಮನೆಗೆ ತಂದು ಒಂದ್ ಅಥವಾ ಎರಡ್ ಸಲ ಬಿಸಿ ಮಾಡಿ ಮಧ್ಯಾಹ್ನದ ಮೇಲೆ ಸಾಯಂಕಾಲ ಊಟ ಮಾಡಕ್ ಹೋದ್ರೆ ಎಲ್ಲ ಹೋಗ್ಬಿಟ್ಟಿರ್ತದೆ. ನಮ್ಮ ಊರಲ್ಲೆಲ್ಲ ಈ ಮದುವೆಗಳು ಅಥವಾ ಸಣ್ಣ ಕಾರ್ಯಕ್ರಮ ನಡೆದ್ರು ಅಂತಂದ್ರೆ ಯಾರು ಹೊರಗಿಂದ ಭಟ್ರನ್ನ ಕರೆಸಲ್ಲ, ನಾವೇ ಅಡಿಗೆ ಮಾಡ್ತೇವೆ, ನಾವೇ ಕ್ಲೀನ್ ಮಾಡ್ಕೊಂತೇವೆ, ಬಡಿಸೋದು, ಕ್ಲೀನ್ ಮಾಡಿಸೋದು, ನೀರ್ ತುಂಬಿಸೋದು ಎಲ್ಲ ನಾವೇ ಮಾಡ್ತೇವೆ. ಈಗ ಅಲ್ಲಿ ಎರಡು ಮೇಜರ್ ಡಿಫರೆನ್ಸ್ ಲಾಸ್ಟ್ ಒಂದ್ 5-10 ಇಯರ್ಸ್ ಎಲ್ಲ ನೋಡಿದ್ದೇವೆ. ನಮ್ಮಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬಾಳೆ ಬೆಳೆದಿರ್ತೇವೆ, ಯಾರದೇ ಮನೇಲಿ ಫಂಕ್ಷನ್ ಆದ್ರೂ ಅದು ಯಾರು ಅವ್ರದ್ದು ತೋಟ ಇರಲಿ ಬಿಡ್ಲಿ ಎಲ್ಲರೂ ಬಾಳೆಯಲ್ಲೇ ಕೊಯ್ಕೊಂಡ್ ಬಂದು ಅದರಲ್ಲೇ ಕಟ್ ಮಾಡಿಕೊಂಡು ತಿಂಡಿ ಊಟ ಎಲ್ಲ ಅದರಲ್ಲೇ ಬಡಿಸ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಾಳೆ ಎಲೆ ತರದೆ ಪ್ಲಾಸ್ಟಿಕ್ ಬಾಳೆ ಎಲೆ ಮೇಲ್ಗಡೆ ಪ್ರಿಂಟ್ ಮಾಡಿದ್ದಾರೆ, ಅದ್ರ ಮೇಲೆ ಒಂದು ಲೇಯರ್ ಕೋಟ್ ಮಾಡಿರ್ತಾರೆ ಈ ಮೇಣ ತರದ್ದು. ಅಡಿಗೆ ಮನೆಗೆ ನಾವೇನಾದ್ರು ಹಿಂಗೆ ಒಂದು ಲಿಸ್ಟ್ ಕೊಡ್ತೀವಲ್ಲ ಏನೇನು ಬೇಕು ಅಂತ ಹೇಳಿ, ಆ ಲಿಸ್ಟ್ ಅಲ್ಲಿ ನೋಡಿದ್ರೆ ಲಾಸ್ಟಿಗೆ ಟೇಸ್ಟಿಂಗ್ ಪೌಡರ್ ಅಂತ ಹೇಳಿ ಕಂಪಲ್ಸರಿ ಹಾಕಿರ್ತಾರೆ. ಅದು 200 ಗ್ರಾಮ್, 1/2 ಕೆಜಿ, 1/2 ಕೆಜಿ, ಎಷ್ಟು ಹಾಕ್ಬೇಕು, ಇಷ್ಟು ಹಾಕ್ಬೇಕು, ಇಷ್ಟು ಹಾಕ್ಬೇಕು ಗೊತ್ತೇ ಇಲ್ಲ ನಿಮಗೆ, ಮನಸ್ಸಿಗೆ ಬಂದಂಗೆ ಹಾಕ್ತಾರೆ. ದೊಡ್ಡ ದೊಡ್ಡದು ಅಡುಗೆ ಮಾಡೋ ಟೈಮ್ನಲ್ಲಿ ನಮ್ಮನೆಯಲ್ಲಿ ಎಲ್ಲ ಮಾಡಿದ್ರು ಆ ಟೇಸ್ಟ್ ಬರಲ್ಲ, ಬಟ್ ಮದುವೆ ಮನೆಗಳಲ್ಲಿ ಟೇಸ್ಟ್ ಯಾಕೆ ಬರುತ್ತೆ ಅಂತ ನೋಡಿದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಟೇಸ್ಟ್ ಮೇಕರ್. ಊರಿಗೆ ಹೋದಾಗ ನಾವು ಕಂಪಲ್ಸರಿ ನಮ್ಮ ಯಾರ್ದಾರು ಫಂಕ್ಷನ್ಸ್ಗಳು ಆಗ್ತಾ ಇತ್ತು ಅಂದ್ರೆ ಹೋಗಿ ಅಡುಗೆ ಹೆಂಗ್ ಮಾಡ್ತಾರೆ ಅಂತ ನೋಡ್ತೀವಿ ನಾವು. ನಾವು ಹೋದಾಗ ಏನ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ ನ ಮುಚ್ಚಿಟ್ಬಿಡ್ತಾರೆ, ಕಾಣಿಸಬಾರ್ದು ಅಂತಂದು ಕಂಪಲ್ಸರಿ ಹಾಕ್ತಾ ಇದಾರೆ. ಇದೇ ನೀವು ಮಾರ್ಕೆಟಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಆ ಗೋಬಿ ಮಂಚೂರಿ ರೆಡ್ ಕಲರ್ ಬರ್ಲಿಕ್ಕೆ ಆಡ್ ಎರಿಥ್ರೋಸಿನ್ ಅಂತ ಕಾಂಪೌಂಡ್ ಆಡ್ ಮಾಡಿ. ಹಸಿ ಬಟಾಣಿ ಈಗ ಕಾಯಿದೆ ನಾವು ಮನೇಲಿ ತಂದು ಸುಲಿದ್ರೆ ಪರವಾಗಿಲ್ಲ, ಸುಲಿದ ಮೇಲೆ ದನಗಳಿಗೆ ಅಲ್ಲೆಲ್ಲ ಹಾಕ್ತಿರ್ತೀವಿ. ಸುಲಿಯೋಕ್ ಟೈಮ್ ಇಲ್ಲ ಅಂತ ಹೇಳಿ ಏನಾದ್ರು ನೀವು ತಗೊಂಡ್ ಬಂದ್ರೆ ಫಸ್ಟ್ ಕ್ಲಾಸ್ ಆಗಿ ಬೆಳಗ್ಗೆ ಎದ್ದು ಅದಕ್ಕೊಂದು ಗ್ರೀನ್ ಕಲರ್ ಕಾಂಪೌಂಡ್ ಹಾಕ್ತಾರೆ, ಅದು ನೀರಿಗೆ ಹಾಕಿದ್ರೆ ಸಾಕು ಕಲರ್ ಚೇಂಜ್ ಆಗಿ ಹೋಗ್ತದೆ. ಎಣ್ಣೆ ಅಂತೂ ನೋಡಿದೀವಿ, ಈ ಎಣ್ಣೆನಲ್ಲಿ ಆ ಡಬಲ್ ರಿಫೈನಿಂಗ್ ಪ್ರೋಸೆಸ್ ನಲ್ಲಿ ನಮಗೆ ಏನ್ ಬೇಕಾಗಿದೆ ಅದೆಲ್ಲದನ್ನು ತೆಗೆದು ಮತ್ತು ಹೊರಗಡೆ ಫಾರ್ಟಿಫೈಡ್ ಆಯಿಲ್ ಅಂತ ಹೇಳ್ತಾರೆ. ಫಾರ್ಟಿಫೈಡ್ ಅಂದ್ರೆ ಎಕ್ಸ್ಟರ್ನಲ್ ವಿಟಮಿನ್ ಎ, ವಿಟಮಿನ್ ಡಿ ಅಂತದನ್ನು ಆಡ್ ಮಾಡ್ತಾರೆ. ಸೇಮ್ ಇಸ್ ದ ಕೇಸ್ ವಿತ್ ಅವರ್ ಡ್ರಿಂಕಿಂಗ್ ವಾಟರ್ ಆಲ್ಸೋ. ಒರಿಜಿನಲ್ ಕಾವೇರಿ ನದಿ ನೀರು ಸಿಗ್ತಾ ಇರಬೇಕಾದ್ರೆ ನಾವು RO ವಾಟರ್ ನ ಬಳಸ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕ್ಯಾನ್ಸರ್ ಹೆಂಗೆ ಅಂತ ಹೇಳಿದ್ರೆ ಒಂದು 5-10 ವರ್ಷ ಆದ್ಮೇಲೆ ಬಂದಿದ್ದು ಗೊತ್ತಾಗಲ್ಲ, ಮತ್ತೆ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂತ ಹೇಳಿದ್ರೆ ಆಹಾರ. ಈ ಮನೇಲಿ ನಾವು ಅಕ್ಕಿ ಏನ್ ಬೆಳೆಸ್ತೇವೆ, ಅಕ್ಕಿನಲ್ಲಿ ಎಲ್ಲಿ ಹೋದ್ರು ಆ ಲೋಕಲ್ ಅಕ್ಕಿಗಳನ್ನ ಬಳಸೋದು ರೂಢಿ ನಮಗೆ. ಆಯಾ ಪ್ರದೇಶದಲ್ಲಿ ಕೆಲವೊಂದು ಬಹಳ ಚೆನ್ನಾಗಿ ಸಿಗ್ತವೆ. ಇಲ್ಲಿಗೆ ಬಂದ್ರೆ ಇಲ್ಲಿ ಅಕ್ಕಿಯಿಂದ ಹಿಡಿದು ಮುದ್ದೆಯಿಂದ ಹಿಡಿದು ಎಲ್ಲದನ್ನು ಅಕ್ಕಿನಲ್ಲೇ ಮಾಡ್ತಾರೆ. ಅದೇ ಅಕ್ಕಿನಲ್ಲಿ ರಾಜಮುಡಿ ಹೊಳೆ ನರಸೀಪುರ ಕಡೆ ಸೈಡಿಗೆ ಬರುತ್ತೆ. ಅಕ್ಕಿಯಿಂದ ನೀವು ಮೊಸರನ್ನ ಮತ್ತೆ ಹಾಲು ಜೊತೆಗೆ ಊಟ ಮಾಡಿದ್ರೆ ಬಹಳ ಟೇಸ್ಟ್ ಆಗುತ್ತೆ. ರಾಜಮುಡಿ ಅಕ್ಕಿ ಪಲಾವ್ ಮಾಡಿದ್ರೆ ಜೀರಿಗೆ ಸಣ್ಣ ಅದರಿಂದ ಬಹಳ ಚೆನ್ನಾಗಾಗುತ್ತೆ. ಈಗ BKB ಅಂತ ಹೇಳಿದರೆ ನಮ್ದೇನಂತಂದ್ರೆ ಈಗ ಒರಿಜಿನಲ್ ಬೆಳೆಯೋ ಪದಾರ್ಥ ಕಡಿಮೆ ಆಗ್ತಿದೆ ಒಂದು, ಮತ್ತೆ ಬೆಳೆದವರಿಗೆ ಕರೆಕ್ಟ್ ರೇಟ್ ಸಿಗ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ತಾವ್ ಹೆಂಗೆ ನಮಗೆ ಮಾರ್ಕೆಟಿಂಗ್ ಇಲ್ಲ ಅಂತ ಹೇಳ್ತಾ ಇದ್ರಿ, ಅದೇ ರೀತಿ ನಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ರೈತರೇ ನೇರವಾಗಿ ಬೆಳೆದು ಮಾರೋ ಅಂತವ್ರು ಬೇಕು ಅಂತ ಹೇಳಿ ನಾವು ಈ ಕಡೆಯಿಂದ ನಾವು ಕಾಯ್ತಾ ಇರ್ತೀವಿ. ಆ ಎರಡನ್ನು ಬ್ರಿಡ್ಜ್ ಮಾಡೋದು ಆಗ್ತಾ ಇಲ್ಲ, ಯಾರೋ ಬೇರೆಯವರು ತಗೊಳ್ತಾ ಇದ್ದಾರೆ. ಹಂಗಾಗಿ ನಿಜವಾಗ್ಲೂ ರೈತರು ತಾವೇ ಬೆಳೆದು ನೇರವಾಗಿ ಮಾರಾಟ ಮಾಡೋರು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರೆ ಅಲ್ಲಿ ಹೋಗಿ ತಗೊಂಡು ಬರೋರು ಅಂತವ್ರು ಬಹಳ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಧಾರವಾಡ ಈಸ್ ವೆರಿ ಫೇಮಸ್ ಫಾರ್ ಆಪೂಸ್, ಸಿಕ್ಕಾಪಟ್ಟೆ ಬೆಳೀತಾರಲ್ಲಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ಹೆಂಗೆ ಕಾಫಿ ಬೆಳೀತಾರೆ ಕುಡಿಯೋದಕ್ಕೆ ಬೆಸ್ಟ್ ಕಾಫಿ ಸಿಗಲ್ಲ, ಬೇರೆ ತರ ಮಾಡ್ತಾರೆ. ಅದೇ ರೀತಿ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಮಾವಿನಕಾಯಿ ಸಿಕ್ಕಾಪಟ್ಟೆ ಸಿಗ್ತವೆ. ಅನ್ಫಾರ್ಚುನೇಟ್ಲಿ ಎಲ್ಲದಕ್ಕೂ ಕಾರ್ಬೈಡ್ ಪೌಡರ್ ಸಣ್ಣದು ಪ್ಲಾಸ್ಟಿಕ್ ಸ್ಯಾಷನ್ ಅಲ್ಲಿ ಮಾಡಿ ಮಧ್ಯದಲ್ಲಿ ಒಂದ್ ಎರಡು ಹೋಲ್ ಮಾಡಿ ಒಂದ್ ಬಾಕ್ಸ್ ಹಾಕಿಬಿಡ್ತಾರೆ. ರಾತ್ರಿ ಆಗಿ ಬೆಳಗ್ಗೆ 24 ಅವರ್ಸ್ ನಲ್ಲಿ ಎಲ್ಲ ಫಸ್ಟ್ ಕ್ಲಾಸ್ ಬ್ಯೂಟಿಫುಲ್ ಗೋಲ್ಡನ್ ಕಲರ್ ಮ್ಯಾಂಗೋಸ್. ಬಿಟ್ವೀನ್ ಬೆಳಗಾಂ ಟು ಧಾರವಾಡ ಹೋಗ್ಬೇಕಾದ್ರೆ ಒಂದು ಊರಿದೆ, ಆ ಊರ್ನಲ್ಲಿ ಏನಂತಂದ್ರೆ ಆ ಊರ್ನವ್ರದ್ದು ಇಡೀ ವ್ಯಾಪಾರನೇ ರೋಡ್ ಸೈಡ್ ವ್ಯಾಪಾರ ಮಾಡುವಂಥದ್ದು. ಹಿಂದೆ ಎಲ್ಲ ಕಡೆಗೂ ಮಾವಿನ ತೋಟಗಳಿದೆ, ಒಂದು 50-60 ಸ್ಟಾಲ್ಗಳು ಹಾಕೊಂಡಿರ್ತಾರೆ, ಎಲ್ಲ ಥರದ್ದು ಹಣ್ಣು ಹಾಕಿರ್ತಾರೆ. ಇದು ನೋಡಿದ ತಕ್ಷಣ ನೀವು ಗಾಡಿ ನಿಲ್ಲಿಸಲೇಬೇಕು ಹಂಗೆ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಕ್ಯಾಲ್ಸಿಯಂ ಕಾರ್ಬೈಡ್ ಅಥವಾ ಸೋಡಿಯಂ ಕಾರ್ಬೈಡ್ ಹಾಕಿ ಹಣ್ಣು ಮಾಡಿರ್ತಕ್ಕಂಥ ಮ್ಯಾಂಗೋಸ್. ಅದರಲ್ಲಿ ಏನ್ ಮಾಡ್ತಾರೆ ಅವ್ರು ಬುದ್ಧಿವಂತರಿದ್ದಾರೆ, ಅಡಿ ಅಂತ ಹಾಕ್ತಾರೆ. ನಮ್ಮ ನ್ಯಾಚುರಲ್ ಮ್ಯಾಂಗೋ ಮಾಡಬೇಕಾದ್ರೆ ಈ ಭತ್ತದುಲ್ಲ ಹಾಕಿ ಅಡಿ ತೆಗಿತಾರೆ, ನ್ಯಾಚುರಲ್ ಪ್ರೊಸೆಸ್ ಅಂತ ಬಂದಿರುತ್ತೆ, ಬೆಸ್ಟ್ ಕ್ವಾಲಿಟಿ ಇರುತ್ತೆ. ನಮಗೆ ಟೇಸ್ಟ್ ಮಾಡ್ಬೇಕಾದ್ರೆ ಅದನ್ನಷ್ಟೇ ಕೊಡ್ತಾರೆ. ಅದನ್ನ ನೋಡಿ ನಾವು ಕೆಜಿಗಟ್ಟಲೆ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ. ನೋಡೋದಕ್ಕಷ್ಟೇ ಕಲರ್ ಚೆನ್ನಾಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಟೇಸ್ಟ್ ಮಾಡ್ತಾ ಇದ್ರೆ ಹುಳಿ ಹುಳಿ ಸಿಸಿ, ಇಟ್ಸ್ ಪ್ಯೂರ್ ಆರ್ಟಿಫಿಷಿಯಲ್. ನೀವು ಹೆಂಗೆ ಮಾರ್ಕೆಟಿಂಗ್ ಎಷ್ಟು ಕಷ್ಟಪಡ್ತಾ ಇದ್ದೀರಿ ಅದನ್ನು ತಗೊಳೋದಕ್ಕೆ ಈ ಕಡೆ ಇನ್ನೊಂದು ಕಸ್ಟಮರ್ ಸೈಡ್ ಬಹಳ ಜನ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಮಾಡೋದು ಕಷ್ಟ ಆಗ್ತದೆ, ತೊಂದರೆಗಳು ಬಹಳ ಇದೆ, ಹಂಗಾಗಿ ದೇರ್ ಆಲ್ ಡೈವರ್ಸಿಫೈಯಿಂಗ್. ಇದ್ರ ಮಧ್ಯದಲ್ಲೂ ಕೂಡ ತಾವು ಅಗ್ರಿಕಲ್ಚರ್ ಮಾಡೋದ್ರಿಂದ ನಾವು ಚೆನ್ನಾಗಿರ್ಬೋದು, ನಮ್ಮ ಮನೆಯವರು ಚೆನ್ನಾಗಿರ್ಬೋದು, ಮತ್ತೆ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಅಂತವೆಲ್ಲ ಮಾಡ್ತಾ ಇದ್ರಿ. ನೀವು ಮಾಡ್ತಿರೋ ಕಾರ್ಯವನ್ನ ಆಕಾಶವಾಣಿನವರು ಗುರುತಿಸಿ ತಮ್ಮನ್ನ ಸನ್ಮಾನ ಮಾಡೋದ್ರ ಮೂಲಕ ನೀವು ಪ್ರೋತ್ಸಾಹ ಮಾಡ್ತಾ ಇರೋದು ಇನ್ನೂ ಬಹಳ ಸಂತೋಷ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾರ್ಮಲ್ ನ್ಯಾಚುರಲ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳು ತಾವು ಜಾಸ್ತಿ ಬೆಳಿಬೇಕು, ಜಾಸ್ತಿ ಬೆಳೆಯೋದ್ರ ಮೂಲಕ ಜಾಸ್ತಿ ಜನಗಳಿಗೆ ಮುಟ್ಟೋದ್ರ ಮೂಲಕ ಈ ಸಂತತಿಯನ್ನ ಜಾಸ್ತಿ ಮಾಡಬೇಕು. ಅದರಿಂದ ತಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಕಲಬೆರಕೆ ಆದಂತಹ ಆರ್ಟಿಫಿಷಿಯಲ್ ಫುಡ್ ಅನ್ನು ತಿನ್ನೋ ಬದಲು ಇದೇ ನೆಲದಲ್ಲಿ ಇಲ್ಲೇ ಬೆಳೆಯುವಂತಹ ಪ್ರಾಡಕ್ಟ್ಗಳನ್ನ ನಾವು ಮನೆಯಲ್ಲೇ ಬಳಸಿದ್ದೇ ಆಯ್ತು ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗುತ್ತೆ. ಒಂದೇ ಸಲಕ್ಕೆ ಆಗಲ್ಲ, ಬಟ್ ಇಟ್ ಇಸ್ ಅ ಲಾಂಗ್ ಟರ್ಮ್ ಪ್ರೊಸೆಸ್. ಈ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂತಹ ನಮ್ಮ ಆಕಾಶವಾಣಿಯವರಿಗೆ ಗುರುತು ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ, ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶಭಾನಾ ಎಂ ಶೇಖ್ ಅವರು ಇಲಾಖೆಯ ಯೋಜನೆ ಕುರಿತು ವಿವರಿಸಿದರು. ಎಲ್ಲರಿಗೂ ನಮಸ್ಕಾರ. ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಸವಲತ್ತುಗಳೇನು? ರೈತರು ಈಗಾಗಲೇ ತಾವೇ ಒಂದು ಸೈಂಟಿಸ್ಟ್, ಯಾಕಂದ್ರೆ 30-40 ವರ್ಷ ತಾವೇ ಎಕ್ಸ್ಪೀರಿಯನ್ಸ್ ಮಾಡಿ ತಮ್ಮದೇ ಆದ ತೋಟದಲ್ಲಿ ನೀವು ಬಹಳಷ್ಟು ಆವಿಷ್ಕಾರ ತಾವೇ ಮಾಡಿದ್ದೀರಾ. ಸೈಂಟಿಸ್ಟ್ ಮಾಡೋದು ನಾವು ಯಾವುದೋ ಒಂದು ಅಕಾಡೆಮಿಕ್ ಪರ್ಪಸ್ಗೋಸ್ಕರನೋ ಬೇರೆ ಯಾವುದೋ ಉದ್ದೇಶಕ್ಕಾಗಿ ನಾವು ಮಾಡ್ತೀವಿ, ಬಟ್ ನೀವು ನಿಮ್ಗೆ ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅದ ತಕ್ಕಾಗೆ ತಾವು ಸೊಲ್ಯೂಷನ್ಸ್ ಕಂಡುಹಿಡಿದಿದ್ದೀರಿ. ಅದಕ್ಕಾಗಿ ನಿಮ್ಗಿಂತ ಎಕ್ಸ್ಪರ್ಟ್ ಯಾರು ಇಲ್ಲ. ಒಂದ್ ರೈತರಿಂದ ಇನ್ನೊಂದು ರೈತರಿಗೆ ಅದನ್ನ ನೀವು ಎಕ್ಸ್ಚೇಂಜ್ ಆಫ್ ತಮ್ಮ ಐಡಿಯಾಸ್ ಏನಾದ್ರು ಮಾಡಿದಲ್ಲಿ ಇದೇ ಒಂದು ದೊಡ್ಡ ಸಂಶೋಧನೆ ಮಾಡಿದಾಗ ಆಗುತ್ತೆ. ಈಗ ಲಾಸ್ಟ್ 2 ಇಯರ್ಸ್ ಅಲ್ಲಿ ನೀವು ನೋಡಿದಿರಿ, ಯಾರ್ಯಾರು ಸಣ್ಣ ಪುಟ್ಟ ಕೆಲಸಕ್ಕಾಗಿ ಬ್ಯಾಂಗ್ಳೂರ್ ಅಥವಾ ಬೇರೆ ಬೇರೆ ಸಿಟೀಸ್ ಅಲ್ಲಿ ಇದ್ದಾರೆ, ಎಲ್ಲರೂ ವಾಪಸ್ ಬಂದಿದ್ದಾರೆ. ನಾವು ಎಷ್ಟು ಜನ ಯೂತ್ಸ್ ನ ನೋಡ್ತಾ ಇದೀವಿ ಈಗ ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸಿಕೊಂಡು, ಮತ್ತೆ ಸಣ್ಣ ಪುಟ್ಟ ಏನಾದ್ರೂ ನೌಕರಿ ಇದ್ರೆ ಹಳ್ಳಿಯಲ್ಲೇ ನಮ್ಮ ಕೃಷಿ ಒಟ್ಟಿಗೆ ಮಾಡ್ಕೊಂಡಿರೋಣ ಅಂತ ತುಂಬಾ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಬಹಳಷ್ಟು ಬೆಳೀತಾ ಇದೀವಿ, ಯಾಕಂದ್ರೆ ನಿಮ್ಗೆ ಸುಮಾರಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಈ ವರ್ಷ ಏನಾಗಿದೆ, ಯಾವ ಕಾರಣದಿಂದ ನಿಮ್ಗೆ ಫೇಲಿಯರ್ ಆಗಿದೆ, ಅದನ್ನ ನೀವು ನೆಕ್ಸ್ಟ್ ಇಯರ್ ತಿದ್ದುಕೊಂಡು ಮಾಡ್ತಾ ಇದ್ವಿ. ಈಗ ಮಾರ್ಕೆಟಿಂಗ್ ಇಶ್ಯೂ ಬಂದವಾಗ FPOs ಮಾಡ್ಬೇಕು. FPOs ಅಲ್ಲಿ ಬಹಳಷ್ಟು ಯೋಜನೆಗಳನ್ನು ಲಾಭ ಇದೆ. ಅದಕ್ಕಾಗಿ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೋಡಿದಾಗ ಫಿಶರೀಸ್ಗೆ ಒಂದು FPO ಇದೆ, ಕೃಷಿಗೆ ಒಂದಿದೆ, ತೋಟಗಾರಿಕೆ ತಗೊಂಡಾಗ ಅಲ್ಲಿನೂ ಒಂದು FPO ಇದೆ. ರೈತರು ಯಾವ್ದಾದ್ರು ಒಂದು FPOದಲ್ಲಿ ನೀವು ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಡೈರೆಕ್ಟರ್ಸೇ ಆಗ್ಬೇಕು ಹಾಗೆ ಅಂತ ಏನಿಲ್ಲ. ಇದು ಮೆಂಬರ್ಸ್ ಆದ್ರೂ ಶೇರ್ ಹೋಲ್ಡರ್ಸ್ ಆದ್ರೂ ಬಹಳಷ್ಟು ನಿಮ್ದೇ ಆದ ಒಂದು ಬ್ರ್ಯಾಂಡಿಂಗ್ ಮಾಡಬಹುದು. ಈಗ ಅಗ್ರಿಕಲ್ಚರ್ ತಗೊಂಡೋಗ ಇಲ್ಲಿ ಸ್ಕೋಪ್ ತುಂಬಾ ಕಡಿಮೆ ಇದೆ. ಆದ್ರೆ ಭತ್ತಕ್ಕೆ ಬಂದಾವಾಗ ಜೀರಿಗೆ ಸಣ್ಣ ನಾವು ನೋಡಿದಾಗ ಕೊಡಗು ಬಿಟ್ಟರೆ ಬೇರೆ ಎಲ್ಲೂ ಇದನ್ನ ಬೆಳಿಲಿಕ್ಕೆ ಆಗ್ತಾನೂ ಇಲ್ಲ. ಕೆಲವೊಮ್ಮೆ ಬೀಜ ಬೇಕಾದಾಗ ಚಿಕ್ಕಮಂಗಳೂರಲ್ಲಿ ನೋಡಿದ್ವಿ, ಮಂಡ್ಯದಲ್ಲಿ ನೋಡಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಅಗ್ರಿಕಲ್ಚರ್ ರಿಸೋರ್ಸ್ ಸ್ಟೇಷನ್ ಇದ್ರೂ ಸಿಕ್ಕಿಲ್ಲ ನಮ್ಗೆ. 3-4 ರೈತರಷ್ಟೇ ಅದನ್ನ ಸೀಡ್ ಪರ್ಪಸ್ಗೋಸ್ಕರ ಬೆಳೀತಾ ಇದ್ದಾರೆ. ಅದಕ್ಕಾಗಿ ತಾವು ಇದನ್ನ ಬ್ರ್ಯಾಂಡಿಂಗ್ ಮಾಡಿಕೊಂಡು ನಿಮ್ದೇ ಆದ ಲೇಬಲಿಂಗ್ ಮಾಡ್ಕೊಂಡು ಮಾಡಿದಲ್ಲಿ ಇದು ತುಂಬಾ ಉಪಯೋಗ ಆಗ್ತದೆ. ಹಾಗೆ ನಾವು ಕಾಫಿಯಲ್ಲೂ 3-4 FPOs ಇದಾವೆ, ಅವು ತುಂಬಾ ಪುತ್ರಿ ಅಂತಿರ್ಬೋದು, ಭಾಗಮಂಡಲದಲ್ಲಿ ಬಂದಿರಬಹುದು, ಹಾಗೆ ಸುಮಾರಷ್ಟು ಮಾಡ್ತಾ ಇದಾರೆ. 1,500-1,500 ರೈತರು ಸೇರ್ಬಿಟ್ಟು ಈಗಾಗಲೇ ಮಾಡ್ತಾ ಇರೋದು. ನಾವು FPO ಅಲ್ಲಿ ಮೆಂಬರ್ಶಿಪ್ ತಗೊಂಡು ಸ್ಪೆಷಲಿ ಭತ್ತ ಬೆಳೆಯೋ ರೈತರು ಎಲ್ಲ ಸೇರಿ ಮಾಡಿದಲ್ಲಿ ನಿಮ್ಗೆ ಇಚ್ಛೆ ಇದ್ದಲ್ಲಿ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬರಬಹುದು. ಅಲ್ಲಿ ಭೇಟಿ ನೀಡಿದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ. 1,000 rupees or 1,500 FPO ಒಂದು ಡಿಸೈಡ್ ಮಾಡುತ್ತೆ, ಅದರ ಹಾಗೆ ನೀವು ಶೇರ್ಸ್ ನ ಕೊಡಬೇಕಾಗುತ್ತೆ. ಮುಂದೆ ಒಂದು NGO ಇದೆ, ಅದನ್ನ ಹ್ಯಾಂಡ್ ಹೋಲ್ಡಿಂಗ್ ಮಾಡುತ್ತೆ 3 ವರ್ಷ ತನಕ. ನಿಮ್ಗೆ ಒಂದು ಬಿಸ್ನೆಸ್ ಪ್ಲಾನ್ ಮಾಡ್ಕೊಡುತ್ತೆ, ನಿಮ್ದೇ ಆದ ಬ್ರ್ಯಾಂಡಿಂಗ್ ಹೇಗೆ ಮಾಡುದು, ಮಾರ್ಕೆಟಿಂಗ್ ಹೇಗೆ ಮಾಡುದು, ಸುಮಾರಷ್ಟು ಆಮೇಲೆ ಇನ್ಪುಟ್ಸ್ ನಿಮ್ಗೆ ಏನ್ ಹಾಕ್ಬೇಕಾಗುತ್ತೆ ಅದನ್ನು ಒಂದ್ ಕಡೆ ನೀವು ಪೂಲ್ ಮಾಡಬಹುದು. ಈಗ ನೀವು ನೋಡಿದಿರಿ ಟಾರ್ಪಲಿನ್ಗೆ ತುಂಬಾ ಡಿಮಾಂಡ್ ಇದೆ. ಬಹಳಷ್ಟು ಜನ ರೈತರೀಗ ನಾವು ಕಂಪ್ನಿಯಿಂದ ತರಿಸಿ ಮತ್ತೊಂದು ಯಾರು ಮಿಡಲ್ ಮ್ಯಾನ್ ಇರ್ತಾರೆ ಅಂಗಡಿಗಳಿಂದ ತಗೊಳ್ಳಿಕ್ಕೆ, ಮತ್ತೆ ನೇರವಾಗಿ ಕಂಪ್ನಿಯಿಂದ ಖರೀದಿ ಮಾಡುವಾಗ ಎಷ್ಟೋ ನಿಮ್ಗೆ ಡಿಫ್ರೆನ್ಸ್ ಉಳಿಯುತ್ತೆ. ಅಂತದೆಲ್ಲ ಸುಮಾರಷ್ಟು ಕೆಲವೊಂದು ಫರ್ಟಿಲೈಸರ್ಸ್ ಹಾಗೆ ನೇರವಾಗಿ ಕಂಪ್ನಿಯಿಂದ ಡೀಲರಿಗೆ ಬಂದು ಡೀಲರ್ ಇಂದ ರೈತರು ತಗೊಳ್ಳೋದಕ್ಕಿಂತ ನೇರವಾಗಿ ನೀವೇ ಏಜೆನ್ಸಿ ಓಪನ್ ಮಾಡಿದ್ರೆ ನಿಮ್ ಯಾರು ಮೆಂಬರ್ಸ್ ಇದಾರೆ 1,000-1,500 ಮೆಂಬರ್ಸ್ ನಿಮ್ಗೆ ಬೇಕಾಗಿರುವ ಫರ್ಟಿಲೈಸರ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಬೇರೆ ಏನೇನು ಕೃಷಿಗೆ ಸಂಬಂಧಪಟ್ಟಂಗೆ ಸುಣ್ಣ ಇರ್ಬೋದು, ಅಂತದಲ್ಲಿ ನೀವೇ ಒಂದ್ ಸಣ್ಣ ಬಿಸ್ನೆಸ್, ಈ ಯೂತ್ಸ್ ಏನಿದ್ದಾರೆ ವಾಪಸ್ ಬಂದಿದ್ದಾರೆ ಅವರೆಲ್ಲ ಇದರಲ್ಲಿ ತೊಡಸ್ಕೊಳ್ಬಹುದು ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ. ಇನ್ನೊಂದು ಕಾಫಿ ಮುಖ್ಯವಾದ ಬೆಳೆ ಇರೋದ್ರಿಂದ ODOP ಅಂತ ಒಂದು ಜಿಲ್ಲೆಗೆ ಒಂದು ಪ್ರಾಡಕ್ಟ್ ಅಂತ ಕಾಫಿ ಅಂತ ಆಯ್ಕೆ ಆಗಿದೆ. ಇದ್ರಲ್ಲಿ ನೀವು ಏನಾದ್ರು ಪ್ರೊಸೆಸಿಂಗ್ ಸಣ್ಣ ಪುಟ್ಟದ್ದು ಏನಾದ್ರೂ ಪಲ್ಪಿಂಗ್ ಅಥವಾ ಯಾವ್ದಾದ್ರು ಒಂದು ಮಷೀನ್ ಹಾಕೊಳ್ತೀರಾ ಅಂದ್ರೆ 35% ತನಕ ಸಬ್ಸಿಡಿ ಇದೆ. ಇದ್ರಲ್ಲಿ ಈಗ ಆಲ್ರೆಡಿ ಒಂದು 10 ಜನ ರೈತರು ಇದರಿಂದ ಬೆನಿಫಿಟ್ಸ್ ನ ಪಡ್ಕೊಂಡಿದ್ದಾರೆ. ಒಂದು 35 ಲಕ್ಷ ತನಕ ಅವರಿಗೆ ಸಬ್ಸಿಡಿ ಸಿಕ್ಕಿದೆ. ಅದಕ್ಕೆ ತಾವು ಎಲ್ಲರೂ ಇದನ್ನ ಪ್ರತಿಯೊಂದು ಮನೆಯಲ್ಲೂ ಕಾಫಿ ಎಲ್ಲೆಲ್ಲಿ ಮಾಡ್ತಾರೆ, ಒಂದು ಸೆಕೆಂಡ್ ನೇರವಾಗಿ ಬೀಜ ನೀವು ಮಾರಾಟ ಮಾಡೋದಕ್ಕಿಂತ ಅದನ್ನ ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಅದರದ್ದು ವ್ಯಾಲ್ಯೂನೇ ಬೇರೆ ಇರುತ್ತೆ, ನಿಮ್ದೇ ಆದ ಜಾಗ ಇರುತ್ತೆ. ಇದನ್ನು ತಾವು ವಿಚಾರ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಈಗ ಭತ್ತಕ್ಕೆ ಬಂದಾವಾಗ ಬಹಳಷ್ಟು ವರ್ಷದಲ್ಲಿ ಒಂದ್ಸಲ ನಮ್ಗೆ ಮಳೆ ಎಕ್ಸೆಸ್ ಆಗಿ ಬಂದೇ ಬರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಬೆಳೆ ವಿಮೆ ಮಾಡಬಹುದು. ಕೆಲವೊಬ್ಬರಿಗೆ ಎಲ್ಲ ಬಂದಿದೆ. ಈಗ ಇಲ್ಲಿ ಏನಾಗಿದೆ, ನೋಂದಣಿ ಮಾಡ್ಕೊಳ್ಳೋದೇ ಕಮ್ಮಿ ಜನ ಇದ್ದಾರೆ. ಮೊದ್ಲೇನಿತ್ತು, ಕಂಪಲ್ಸರಿ ಆಗಿ ಭತ್ತ ಲೋನಿ ಫಾರ್ಮರ್ಸ್ ಅಂತ ಯಾರಿದ್ರು ಲಾಸ್ಟ್ ಇಯರ್ ಇಂದ ಏನ್ ಮಾಡಿದ ಆಪ್ಷನಲ್ ಆಗಿ ಬಿಟ್ಟಿದ್ದಾರೆ, ಬೇಕಾದ್ರೆ ಮಾಡಬಹುದು ಇಲ್ಲಾದ್ರಿಲ್ಲ. ಬಟ್ ನಾನು ಹೇಳುದು ಈ ಕೊಡಗಿನ ಸಿಚುವೇಶನ್ ನೋಡಿ ನೀವೆಲ್ಲರೂ ಕ್ರಾಪ್ ಇನ್ಶೂರೆನ್ಸ್ ಮಾಡ್ಕೊಂಡಲ್ಲಿ ಯಾವ್ದಾದ್ರು ಈ ಮಳೆ ಪ್ರಾಬ್ಲಮ್ ಆದಾವಾಗ ಎಕ್ಸೆಸ್ ರೈನ್ಫಾಲ್ ಆದಾವಾಗ ನಿಮ್ಗೆ ಅದ್ರ ಲಾಭ ಸಿಗುತ್ತೆ. ಅದಕ್ಕಾಗಿ ರೈತರು ಅದಕ್ಕೂ ಮುಂದ್ ಬರಬೇಕು. ಆಮೇಲೆ ಎಲ್ಲರಿಗೂ ಇಕ್ವಿಪ್ಮೆಂಟ್ಸ್, ಈಗ ಟ್ರಾಕ್ಟರ್ ಆಗ್ಬಹುದು, ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್, ಹಾರ್ವೆಸ್ಟರ್ಸ್ ಇರ್ಬೋದು, ಅದೆಲ್ಲ ಎಲ್ಲರೂ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಹೋಬ್ಳಿಗೆ ಒಂದೊಂದು ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತಿದೆ. ಇದಂತ ಅವ್ರ ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ವಿಚಾರ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಪೆಪ್ಪರ್ದು ಹಾರ್ವೆಸ್ಟ್ ಮಾಡೋದು ಮಷೀನ್ ಇರ್ಬೋದು, ಲ್ಯಾಡರ್ಸ್ ಇರ್ಬೋದು, ಸಣ್ಣ ಪುಟ್ಟ ಏನೇನ್ ಬೇಕಾಗುತ್ತಲ್ಲ ಎಲ್ಲ ಮಷೀನ್ಸ್ ನ ನಾವು ಆದಷ್ಟು ಎಲ್ಲ ಹೋಬ್ಳಿಯಲ್ಲಿ ಒಂದು ಬಾಡಿಗೆ ಆಧಾರದ ಮೇಲೆ ಸರ್ಕಾರದ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಇಟ್ಟಿದೀವಿ ಅದನ್ನ. ಅದರದ್ದು ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕು. ಯಾಕಂದ್ರೆ ನೀವು ಜಾಸ್ತಿ ಅದನ್ನ ವ್ಯವಹಾರ ಮಾಡ್ಕೊಂಡು ತಗೊಂಡ್ರೆ ಮತ್ತೆ ನಿಮ್ಗೆ ಬೇಕಾಗಿದೆ ಏನ್, ನಾವು ಇಂಡಿವಿಜುವಲ್ ಫಾರ್ಮರ್ ಖರೀದಿ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ನಾವು ಅಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ರೆಂಟಲ್ ಪರ್ಪಸ್ ಗೆ, ಮತ್ತೆ ಅಲ್ಲಿ ಏನ್ ಸ್ಥಳೀಯ ರೇಟ್ಸ್ ಇದೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆನೆ. ಅದೇನೋ ಜಾಸ್ತಿ ಇದ್ದಲ್ಲಿ ನೀವು ಯಾವಾಗ್ಲೂ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಕಂಪ್ಲೇಂಟ್ ಕೊಡಬಹುದು, ಇಲ್ಲ ಇದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಅದನ್ನ ನಾವು ಪರಿಷ್ಕರಣೆ ಮಾಡಬಹುದಾಗುತ್ತೆ. ಆಮೇಲೆ ಇನ್ನೊಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಿದೆ. ಇದನ್ನು ಹಾಗೆ ಇದು ಪ್ರೊಸೆಸಿಂಗ್ ಫಸ್ಟ್ ವ್ಯಾಲ್ಯೂ ಫಸ್ಟ್ ಲೆವೆಲ್ ಆಫ್ ಪ್ರೊಸೆಸಿಂಗ್ ಗೆ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಲೀಡ್ ಬ್ಯಾಂಕ್ ಬ್ಯಾಂಕರ್ಸ್ ಗೆ ನೀವು ಭೇಟಿ ಆದ್ರೆ ಅವರಿಂದನೂ ತಮ್ಗೆ ಮಾಹಿತಿ ಸಿಗುತ್ತೆ. ಅದಕ್ಕಾಗಿ ಅಗ್ರಿಕಲ್ಚರ್ನ ಕಲ್ಚರ್ ಇಂದ ಮುಂದುವರೆದು ಅದನ್ನ ಬಿಸ್ನೆಸ್ ಆಗಿ ಮಾಡಿದ್ರೆ ಇದರಿಂದ ಲಾಭದಾಯಕ ಇದೆ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಏನಾದರೂ ಕೃಷಿ ಇಲಾಖೆ ವತಿಯಿಂದ ಓವರ್ ಆಲ್ ನಿಮ್ಗೆ ಯಾವ್ದಾದ್ರು ಸ್ಕೀಮ್ಸ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಬಹುದು. ರೈತರು ಖಾತೆಯನ್ನು ನೀವು ಎನ್ರೋಲ್ ಮಾಡ್ಬೇಕಾಗುತ್ತೆ ಫ್ರೂಟ್ಸ್ ಇದರಲ್ಲಿ. ಈಗ ನೀವು ನೋಡಿದಿರ ಅನ್ಸುತ್ತೆ, ಬ್ಯಾಂಕ್ ಗೆ ಹೋದಾಗ ನಿಮ್ಗೆ ಈಗ ಸಾಲ ಬೇಕಂದಾವಾಗ ನಿಮ್ಗೆ ಸುಮಾರಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ನೀವು ನೋಂದಣಿ ಮಾಡ್ಕೊಂಡಿರಲ್ಲ. ಎಲ್ಲ ರೈತರಿಗೂ ಯಾರಾದ್ರೂ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ತಾವು ಏನಾದ್ರು ಸವಲತ್ತು ಪಡೆದಾಗ ನಿಮ್ಗೆ FID ಅಂತ ಒಂದು ಕೊಡ್ತಾ ಇದ್ರೆ, ಯಾವ್ದಾದ್ರು ಒಂದು ಸಬ್ಸಿಡಿಯಲ್ಲಿ ಈವನ್ ವೆಟರ್ನರಿಗೆ ಹೋದ್ರು ಫಿಶರೀಸ್ಗೆ ಹೋದ್ರು ನಿಮ್ಗೆ ಒಂದು FID ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ನೀವು ಒಂದು ತಮ್ಮ ಅಕೌಂಟ್ ನಿಮ್ದು ಒಂದು ಸರ್ವೆ ನಂಬರ್ ನ ಕೊಟ್ಟು ನೀವು ಎನ್ರೋಲ್ ಆಗಿದ್ದೀರಾ, ಬಟ್ ನಿಮ್ ಉಳಿದಿದ್ದ ಸರ್ವೆ ನಂಬರ್ ಎನ್ರೋಲ್ ಆಗ್ಬೇಕಾಗುತ್ತೆ ಅದರಲ್ಲಿ. ಅದಕ್ಕಾಗಿ ಎಲ್ಲಾ ಪ್ಲಾಟ್ಸ್ ತಮ್ಮ ಹತ್ರ ಎಷ್ಟು 10 ಪ್ಲಾಟ್ಸ್ ಇದ್ರೆ 10 ಪ್ಲಾಟ್ಸ್ ನೀವು ಎನ್ರೋಲ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಇಲಾಖೆಯಿಂದ ಆಗ್ಬಹುದು, ಈ ಸಾಲಕ್ಕಿರ್ಬಹುದು, ಇನ್ನು ನಾಳೆ ಯಾವ ಸವಲತ್ತಿಗಾದ್ರೂ ಇದು ಬೆನಿಫಿಷಿಯರಿ ಆಗುತ್ತೆ, ಇಲ್ಲಾದ್ರೆ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸರ್ವೆ ನಂಬರ್ ನ ಅದರಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಮಡಿಕೇರಿ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಜಿ ಶಾಂತಕುಮಾರ್ ಅವರು ವಂದನಾರ್ಪಣೆ ಮಾಡಿದರು. 16ನೇ ತಾರೀಕು ಪನ್ಯದ ನಡಿಕೇರಿಯಂಡ ಬೋಸ್ ಮಂದಣ್ಣ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇಂದಿನ ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಹೊದವಾಳ ಗ್ರಾಮದ ಚೌರೀರ ಜೋಯಪ್ಪ ಬೋಪಯ್ಯ ಅವರೊಂದಿಗೆ ಸಂವಾದವನ್ನು ಕೇಳಲಿದ್ದೀರಿ. ನಾಳೆ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಪಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಎಂಎ ಅಯ್ಯಪ್ಪ ಅವು ನೇಮಕ ಆಗೋಳು. ಇವು 2017 ಐಪಿಎಸ್ ಬ್ಯಾಚ್ ಆಗಿದ್ದು ಮೂಲತಃ ಗೋಣಿಕೊಪ್ಪದವು. ಹಂಗೆ ಎಸ್ಪಿ ಕ್ಷಮಾ ಮಿಶ್ರಾ ಅವು ವರ್ಗಾವಣೆ ಆಗೋಳು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಾರ್ಯಾಲಯ ಜಂಟಿ ನಿರ್ದೇಶಕರು ಫೆಬ್ರವರಿ 17 ಮತ್ತು 18 ಮಡಿಕೇರಿ ಕಾರ್ಯಾಲಯದಲ್ಲಿ ಲಭ್ಯ ಇರ್ದುಳೇತ ಪ್ರಕಟಣೆಗೆ ತಿಳಿಸಿಯೋಳು. ಅನುಸೂಚಿತ ಬುಡಕಟ್ಟು ಮತ್ತು ಬ್ಯಾರೆ ಬ್ಯಾರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಅಧಿನಿಯಮ ಅನುಷ್ಠಾನ ಸಂಬಂಧ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಸೋಮರಪೇಟೆ ತಾಲೂಕಿನ 30 ಅರಣ್ಯ ಹಕ್ಕು ಪತ್ರಗಳಿಗೆ ಇಂದು ಅನುಮೋದನೆ ನೀಡಲಾಯಿತು. ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಡೆದ ಅರಣ್ಯ ಹಕ್ಕು ಸಮಿತಿ ಸಭೆಯಲ್ಲಿ ಸೋಮರಪೇಟೆ ತಾಲೂಕಿನ ಪರಿಶಿಷ್ಟ ಪಂಗಡದ 5 ವೈಯಕ್ತಿಕ ಅರಣ್ಯ ಹಕ್ಕು ಪತ್ರ ಹಂಗೆ ಬ್ಯಾರೆ ಬ್ಯಾರೆ ಪಾರಂಪರಿಕ ಅರಣ್ಯವಾಸಿಗಳ 25 ಅರಣ್ಯ ಹಕ್ಕು ಪತ್ರಗಳಿಗೆ ಜಿಲ್ಲಾಧಿಕಾರಿಗ ಅನುಮೋದನೆ ಕೊಟ್ಟು ಉಳಿದ ಹಂಗೆ ಮಡಿಕೇರಿ ತಾಲೂಕಿನ 32 ಮತ್ತು ವಿರಾಜಪೇಟೆ ತಾಲೂಕಿನ 50 ಅರಣ್ಯ ಹಕ್ಕುಪತ್ರಗಳ ಅರ್ಜಿ ಸಂಬಂಧ ಪುನರ್ ಪರಿಶೀಲಿಸಿ 15 ದಿನದೊಳಗೆ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆನ ಮುಂದಿಡು ಹಂಗೆ ಜಿಲ್ಲಾಧಿಕಾರಿಗ ನಿರ್ದೇಶನ ಕೊಟ್ಟು ಈ ಕಾರ್ಬರ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಅರಣ್ಯಾಧಿಕಾರಿ ಮಹೇಶ್ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದು. ನಾಳೆ ಗುರುವಾರ ದೇವರಪುರ ಗ್ರಾಮ ಪಂಚಾಯತ್ಗೆ ಒಳಪಟ್ಟ ಹಂಗೆ ಖಾಸಗಿ ತೋಟಲಿ ಓಡಾಡ್ತಿದ್ದ ಪುಂಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿಕೆ ಅರಣ್ಯ ಇಲಾಖೆ ಕಡೆಯಿಂದ ಕಾರ್ಯಾಚರಣೆ ಕೈಗೊಳ್ಳುವ ಕಾರ್ಬಾರ್ ಇರದರಿಂದ ಸಾರ್ವಜನಿಕರು ಸಹಕರಿಸುವಂಗೆ ಪಂಚಾಯತ್ ಪ್ರಕಟಣೆಯಿಂದ ಗೊತ್ತಾಗುಟ್ಟು. ಮೂರ್ನಾಡು 33 ಬಾರ್ ಕೆವಿ ವಿದ್ಯುತ್ ಉಪಕೇಂದ್ರದ ಹೊರಭಾವ ಹೊದ್ದೂರು ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ಫೆಬ್ರವರಿ 17 ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆ ಮುಟ್ಟ ಕಬಡಗೇರಿ ಹೊದ್ದೂರು ಕುಂಬಳದಾಳು ಕುಯ್ಯಂಗೇರಿ ಹಳೆ ತಾಲೂಕು ನೆಲ್ಲಿ ಎಮ್ಮೆಮಾಡು ಬಲ್ಲಮಾವಟಿ ಕೊಳಕೇರಿ ಕುಂಜಿಲ ಕಕ್ಕಬೆ ಯುವಕಪಾಡಿ ಪೆರೂರು ಹಂಗೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆತ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಮನವಿನ ಮಾಡಿಕೊಂಡಳು. ವಿದ್ಯಾರ್ಥಿಗಳ ಭವಿಷ್ಯನ ವಿಜ್ಞಾನಿಗಳಾಗಿ ರೂಪಿಸುವ ಹಂಗೆ ಮೂಲ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಮತ್ತು ಚಿಂತನ ಕೌಶಲ್ಯನ ಜಾಸ್ತಿ ಮಾಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕಡೆಯಿಂದ ಕರ್ನಾಟಕ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಂಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡೆಯಿಂದ ಆಯೋಜಿಸಲಾಗ್ತಿದ್ದ ರಾಜ್ಯ ಮಟ್ಟದ ಯುವ ವಿಜ್ಞಾನ ಇನಾಮ್ ಕಾರ್ಬಾರ್ ಫೆಬ್ರವರಿ 17 ರಾಜ್ಯದ ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಹಂಗೆ ಫೆಬ್ರವರಿ 17 ಹೊತ್ತಾರೆ 10 ಗಂಟೆಗೆ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾವಾಡಿಲಿ ಪೈಪೋಟಿಗ ನಡೆದಿದೆ. ಅಂದೇ ಹೊತ್ತಾರೆ 10 ಗಂಟೆಗೆ ಪೈಪೋಟಿಗಳಿಗೆ ಲಿಖಿತ ಪರೀಕ್ಷೆ ನಡೆದಿದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆ ಪ್ರಕ್ರಿಯೆ ನಡೆಸಲಾದೆ. ಸ್ಪರ್ಧೆಗೆ ಹೈಸ್ಕೂಲ್ ಮಕ್ಕಳ 9ರಿಂದ 12ನೇ ತರಗತಿ ಓದ್ತಿದ್ದ ವಿದ್ಯಾರ್ಥಿಗ ಯುವ ವಿಜ್ಞಾನಿ ಪ್ರಶಸ್ತಿ ಸ್ಪರ್ಧೆಗೆ ಭಾಗವಹಿಸಕ್ ಅಂದೇ 1.5 ಗಂಟೆಗೆ ಪ್ರಶಸ್ತಿ ಪ್ರದಾನ ಆಕೇರಿ ಜಂಬರ. ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಬಾಡಿಲಿ ನಡೆದೇತ ಡಿಡಿಪಿಐ ವೇದಮೂರ್ತಿಯವು ಮಾಹಿತಿ ಕೊಟ್ಟೋಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಕಾರ್ಬಾರ್ ಮಡಿಕೇರಿ ತಾಲೂಕಿಗೆ ಸಂಬಂಧಿಸಿದ ಹಂಗೆ ತಹಶೀಲ್ದಾರರ ನೇತೃತ್ವದಲ್ಲಿ ಫೆಬ್ರವರಿ 19ಕ್ಕೆ ಹೊತ್ತಾರೆ 10 ಗಂಟೆಗೆ ತಹಶೀಲ್ದಾರರ ಮತ್ತೆ ಬ್ಯಾರೆ ಬ್ಯಾರೆ ಇಲಾಖೆನ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿಂದ ಮಡಿಕೇರಿ ಹೋಬಳಿನ ಕಡಗದಾಳ ಗ್ರಾಮದ ವಿಎಸ್ಎಸ್ಎನ್ ಸಭಾಬಾಡಿಲಿ ಗ್ರಾಮ ವಾಸ್ತವ್ಯ ಕಾರ್ಬಾರ್ ನಡೆದಿದೆ. ಪೇಟೆನ ಅಶ್ವಿನಿ ಆಸ್ಪತ್ರೆಯಲ್ಲಿ ಆಧುನಿಕ ಸೌಲಭ್ಯದೊಟ್ಟಿಗೆ ಆಪರೇಷನ್ ಥಿಯೇಟರ್ ಮತ್ತೆ ಪ್ರತ್ಯೇಕ ಡಯಾಲಿಸಿಸ್ ಘಟಕನ ಫೆಬ್ರವರಿ 19ರಂದು ಉದ್ಘಾಟಿಸಲಾದೆ. ಆಸ್ಪತ್ರೆನ ಕಾರ್ಯದರ್ಶಿ ಕುಪ್ಪಂಡ ರಾಜಪ್ಪ ಅವು ಮಾಹಿತಿ ಕೊಟ್ಟಳು. ಆಸ್ಪತ್ರೆಯಲ್ಲಿ ಅಂದೇ ಹೊತ್ತಾರೆ 10.5 ಗಂಟೆಗೆ ಉದ್ಘಾಟನಾ ಕಾರ್ಬಾರ ನಡೆದಿದೆ. ಮುಖ್ಯ ನೆಂಟರಾಗಿ ಸರಾಪ್ ಸಂಸ್ಥೆನ ಸ್ಥಾಪಕ ಥಾಯ್ಲೆಂಡ್ನ ಬೋರ್ಡ್ ಆಫ್ ಟ್ರೇಡ್ನ ಸಲಹೆಗಾರ ಭಾಗವಹಿಸುವೆತ ಮಾಹಿತಿ ಸಿಕ್ಕಿಟ್ಟು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲಾ ಘಟಕದ ಕಡೆಯಿಂದ ಫೆಬ್ರವರಿ 27ರಂದು 32ನೇ ವರ್ಷದ ಜಿಲ್ಲಾ ಮಟ್ಟದ ಪ್ರತಿಭಾವಂತ ದಲಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಬಾರ್ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದೇತ ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827200018. ಆಕಾಶವಾಣಿ ಮಡಿಕೇರಿ. ಈಗ ಜಾಹೀರಾತುಗಳು. ಮನಮೋಹಕ ಡಿಸೈನ್ಸ್ ನ ಗೋಲ್ಡ್ ಕವರಿಂಗ್ ಆಭರಣಗಳು, ಫ್ಯಾನ್ಸಿ ಆಭರಣಗಳು, ಕಾಸ್ಮೆಟಿಕ್ಸ್, ಲೇಡೀಸ್ ಬ್ಯಾಗ್ ಗಳಿಗಾಗಿ ಬನ್ನಿ. ಜುವೆಲ್ಸ್ ಗೆಲೋ ನಿಯರ್ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಕೊಡಗಿನಾದ್ಯಂತ ನಿಮ್ಮ ಯಾವುದೇ ಉದ್ದೇಶದ ಮಣ್ಣಿನ ಕೆಲಸಗಳಿಗಾಗಿ ಅತ್ಯಾಧುನಿಕ ಜೆಸಿಬಿ ಮತ್ತು ವಿವಿಧ ಮಾದರಿಯ ಹಿಟಾಚಿಗಳಿಗಾಗಿ ಸಂಪರ್ಕಿಸಿ ಕಮಟೆ ಈಶ್ವರಾರ್ಥ ಮೂವರ್ಸ್ ಮಾಯಮಡಿ. ಕಾಲ್ ಆಪಟಿ ರಾಯಪ್ಪ 9611870813. ಹುದ್ದೂರು ಗ್ರಾಮದ ಶ್ರೀ ಶಾಸ್ತಾ ಈಶ್ವರ ದೇವಾಲಯದ 1ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಪ್ರಯುಕ್ತ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಗಣಹೋಮ, ಮಹಾಮೃತ್ಯುಂಜಯ ಪೂಜೆ, 11 ಗಂಟೆಗೆ ಶಾಸ್ತಾ ಈಶ್ವರ ದೇವರ ಪ್ರತಿಷ್ಠಾ ವಾರ್ಷಿಕ ಬ್ರಹ್ಮಕಲಶ ಪೂಜೆ, ಅಪರಾಹ್ನ 3:30 ಗಂಟೆಯಿಂದ ಶ್ರೀ ಶಾಸ್ತಾ ಈಶ್ವರ ದೇವರ ಉತ್ಸವ ಬಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೂಡಂಡ ರಾಜೇಂದ್ರ ಅಯ್ಯಮ್ಮ ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಿಧನ ಸುದ್ದಿ. ಮರನಾಡು ಪೂಕೊಳ ಕರಳನ ಕಾಳಿಮಡ ಪೌತಿ ಡಾಲು ಉತ್ತಯ್ಯಂಡ ಪೊಣ್ಣು ಗಿಣಿ ಪೂವಮ್ಮ ಐಂಗ ಇಂದು ಮರಣಪಟ್ಟಿತು. ಎಳುವ ದಂಡು ಬೈತ್ರ ಕಾಳಿಮಡ ಗಿಣಿ ಪೂವಮ್ಮ ತಾಮನೆ ಮಚ್ಚಮಾಡ ಆಕಿರಿ ಕಾರ್ಯ ನಾಳೆ ಮಜ್ಜಣತ್ರ ಒಳಲು ಐಂಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಅನುಸೂಚಿತ ಬುಡಕಟ್ಟು ಪಿಂಜ ಬಾರೆ ಬಾರೆ ಪಾರಂಪರಿಕ ಕಾಡುವಾಸಿಯಾಡ ಅರಣ್ಯ ಹಕ್ಕು ಅಧಿನಿಯಮತನ ಅನುಷ್ಠಾನ ಪಡುವ ಸಂಬಂಧ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಕೊರವು ಕಾರಿಕೆಯಲ್ಲಿ ಇಂದು ನಡೆದದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ಲಿ ನಡೆದ ಸಭೆಯಲ್ಲಿ ಸೋಮರಪೇಟೆ ತಾಲೂಕರ ಪರಿಶಿಷ್ಟ ಪಂಗಡ ಕಣಗನಯಂಗಕ್ಕೆ 5 ವೈಯಕ್ತಿಕ ಅರಣ್ಯ ಹಕ್ಕು ಪತ್ರವೂ ಕೂಡಿ ಬಾರೆ ಪಾರಂಪರಿಕ ಕಾಡುವಾಸಿಯಕ್ಕೆ 25 ಹಕ್ಕು ಪತ್ರ ಕೊಡಬೇಕು ಅನುಮೋದನೆ ಕೊಡತದ. ಅಲ್ಲದೆ ಮಡಿಕೇರಿ ತಾಲೂಕಿಂಜ ಬಂದ 30 ದಂಡು ಪಿಂಜ, ವಿರಾಜಪೇಟೆ ತಾಲೂಕಿಂಜ ಬಂದ 50 ಅರಣ್ಯ ಹಕ್ಕು ಪತ್ರ ಅರ್ಜಿಗೆ ಸಂಬಂಧಪಟ್ಟನಕ್ಕೆ ಪುನೋದಿಯ ಪರಿಶೀಲನೆ ನಡೆದಿತ್ತು. 15 ದಿನತ್ರ ಒಳೆಯ ನಡಪಂತ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆಯಲ್ಲಿ ಸರಿಯಾದ ಮಾಹಿತಿಯೊಡೆ ಅರ್ಜಿ ಒಪ್ಪಿಚಿಡುವನಿಗೆ ಸಂಬಂಧಪಟ್ಟ ಇಂಗಕ್ಕೆ ಜಿಲ್ಲಾಧಿಕಾರಿ ನಿರ್ದೇಶನ ಮಾಡಿಸಿ. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭನ್ವರ್ ಸಿಂಗ್ ಮೀನಾ, ಅರಣ್ಯ ಸಂರಕ್ಷಣಾಧಿಕಾರಿ ಮಹೇಶ್, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಕೂಡ್ನನಿಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಹಾಜರಿಂಜತು. ಕೈಂಜ 1.5 ಕಾಲ ತಿಂಜ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಯಿತು ಕಾರ್ಯನಿಸಿಯಂಡು ಇಂಜ ಕ್ಷಮಾ ಮಿಶ್ರಾ ಇಂಗಳ ವರ್ಗ ಮಾಡಿದ ಸರ್ಕಾರ ಐಂಡ ಜಾಗಕ್ಕೆ ಕೊಡಗು ಕರಳನ ಮಲ್ಚಿರ ಅಯ್ಯಪ್ಪ ಇಂಗಳ ನೇಮಕ ಮಾಡಿತು. ಮಕ್ಕಕ್ಕೆ ಚರಪತೆ ವೈಜ್ಞಾನಿಕ ವಿಧಾನತ್ರ ಅರಿವಿಕೆ ಕೊಡುತ್ತಿತ್ತು. ಬೌಸರ ವಿಜ್ಞಾನಗಳಾಯಿತು ತಯಾರು ಮಾಡುವ ಪಿಂಜ, ಮೂಲ ವಿಜ್ಞಾನ ವಿಷಯದ ಆಸಕ್ತಿರ ಕೂಟಕ್ಕೆ ಚಿಂತನಾ ಕೌಶಲ್ಯತ್ನ ಅದಿ ಮಾಡುವ ಉದ್ದೇಶದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ರ ಆದ ನೆಲೆ ಕರ್ನಾಟಕ ಸರ್ಕಾರತ್ರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಂಜ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೂಡು ಕೂಟತ್ ರಾಜ್ಯ ಮಟ್ಟದ ಆಯೋಜನೆ ಮಾಡುವ ಯುವ ವಿಜ್ಞಾನಿ ಪ್ರಶಸ್ತಿ ಕಾರ್ಯಕ್ರಮ ಇಡೀ ರಾಜ್ಯದ ನಾಳೆ ಒರೇ ನೇರಕ್ಕೆ ನಡಪ. ಈಂಡ ಪೋಲೆ 2021-21 ಸಾಲಕ್ಕೆ ಒತ್ತನೆಕ್ಕೆ ಕೊಡಗು ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿಗೆ ಆಯ್ಕೆ ಮಾಡುವಕ್ಕೆ ನಾಳೆ ಫಲಕ 10 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸಭಾಬಾಡಲು ಪೈಪೋಟಿ ನಡೆಸುವ ಅಂದು DDPI ವೇದಮೂರ್ತಿ ಅರಿಚಿಟಿತು. ಅಂದನೆ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿಯಕ್ಕೆ ಮೊದಕೊಡಪ ಕಾರ್ಯಕ್ರಮವೂ ಕೂಡಿ ಪೈಪೋಟಿರ ಆಖಿರಿ ಸಮಾರಂಭ ನಾಳೆ ಮಧ್ಯಾಹ್ನ 1:30 ಗಂಟೆಗೆ ಜಿಲ್ಲಾಧಿಕಾರಿ ಡಾ ಸತೀಶ್, ನಗರಸಭೆ ಅಧ್ಯಕ್ಷಗಳಾದ ನೆರವಣ್ಣ ಅನಿತಾ ಪೂವಯ್ಯ, ಜಿಲ್ಲಾ ಸ್ಕೌಟ್ಸ್ ಪಿನ್ಯ ಗೈಡ್ಸ್ ಸಂಸ್ಥೆಯ ಪ್ರಧಾನ ಆಯುಕ್ತಗಳಾದ ಬೇಬಿ ಮ್ಯಾಥ್ಯೂ ಕೂಡ್ನನಿಕೆ ಖನಪಟ್ಟಂಡ ಹಾಜರಿಲು ನಡಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಲಿಪಿರ ಮೀದ ತಜ್ಞಗಳ ಸಭೆಯನ್ನು ನಡೆಸುವ ಅನ್ನನಾಯಿತು. ಕೊಡವ ಲಿಪಿರ ಮೀದ ಅರಿವು ಉಳ್ಳವು ಪಿಂಜ ಕೊಡವ ಲಿಪಿ ತಯಾರು ಮಾಡುವ ಇದೇ 19 ದಂಡ ಒಳೆಯ ಅಕಾಡೆಮಿ ಕಚೇರಿಗೆ ತಂಗಡ ವಿವರತ್ನ ಎತ್ತಿಚಿಡಲು ಅಕಾಡೆಮಿಯ ಅಧ್ಯಕ್ಷಗಳಾದ ಡಾ ಅಮ್ಮಟಣ್ಣ ಪಾರ್ವತಿ ಅಪ್ಪಯ್ಯ ಅರಿಚಿಟಿತು. ಭಾರತೀಯ ಪಟ್ಟಾಳತ್ತು ಸೇವೆ ಮಾಡಿ ಎಂದು ಉಳ್ಳ ಲೆಫ್ಟಿನೆಂಟ್ ಜನರಲ್ ಚೆನ್ನೀರ ಬನ್ಸಿ ಪೊನ್ನಪ್ಪ ಅಯ್ಯಂಗ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಐಎಸ್ಎನ್ಸಿ ಆಯ್ತು ಇದಕ್ಕ ಅಧಿಕಾರ ವಹಿಸಿಕೊಂಡಿತು. ಇವು ಪಟ್ಟಾಳತ್ತು ಪೆದಪೊನ್ನ ವಜ್ರ ಕಾರ್ಪ್ಸರ ಕಮಾಂಡಿಂಗ್ ಆಫೀಸರ್ ಆಯ್ತು ಕಾರ್ಬಾರ್ ನೀಸೆನುಂಡು. ಭಕ್ತಿ ಪ್ರೊಡಕ್ಷನ್ಸರ ಆದ ನೆಲೆ ತಯಾರಾಯಂಡುಳ್ಳ ತೇಂಬಾಡು ಕೊಡವ ಸಿನಿಮಾತ್ರ ಟ್ರೈಲರ್ ಪಿನ್ನ ಪಾಟ್ ಬಿಡುಗಡೆ ಕಾರ್ಯಕ್ರಮ ಇದೇ ಇರುವುದಾಂಗ ಒಪ್ಪತ್ತ ಆರು ಗಂಟೆಗೆ ವಿರಾಜಪೇಟೆರ ದರ್ಶನ್ ಹಾಲ್ ನಡಪ. ಮೂರ್ನಾಡರ 33/11 ಕೆವಿ ವಿದ್ಯುತ್ ಉಪಕೇಂದ್ರ ತಿಂಜ ಪೊರಪಾಯುವ ಹೊದ್ದೂರು ಫೀಡರ್ಲ್ ಅವಶ್ಯ ಉಳ್ಳ ರಿಪೇರಿ ಪಡಿ ನಡತುವಂಗಾಯ್ತು. ನಾಳೆ ಪಲಕ 10 ಗಂಟೆಯಿಂದ 25 ಗಂಟೆಗೆ ತನ್ನ ಈ ಕೇಂದ್ರಕ್ಕೆ ಕರೆಂಟ್ ನಿಪ್ಪುಚಿಡುವ ಅನ್ನನಾಯ್ತು. ಕಬಡಗೇರಿ, ಹೊದ್ದೂರು, ಕುಂಬಳದಾಳು, ಕುಯಂಗೇರಿ, ಹಳೆ ತಾಲೂಕು, ನೆಲಜಿ, ಎಮ್ಮೆಮಾಡು, ಬಲ್ಲಮಾವಟಿ, ಕೊಳಕೇರಿ, ಕುಂಜಿಲ, ಯವಕಪಾಡಿ, ಪೇರೂರು ಸುತ್ತಮುತ್ತ